ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದುವರೆಗೆ ಕೃಷಿರಂಗ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್, ಕೊಟ್ಟೂರು ಚೇನಂಬಾಣೆ. ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಸತತ 15 ವರ್ಷಗಳಿಂದ ಶೇಕಡ 100 ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಆರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವ್ಯವಸ್ಥಾಪಕರು ನಾಟೋಳಂಡ ವಿಜು ದೇವಯ್ಯ 9448721240. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆ ಮನೆ ರೋಹಿಣಿ ಚಂದ್ರಶೇಖರ್. ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ವಾರ್ತಾ ಇಲಾಖೆನ ಕಡೆಯಿಂದ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡ್ಕೊಂಡಿರುವ ಡಾಕ್ಟರ್ ರಾಜ್ಕುಮಾರ್ನವರ 97ನೇ ಹುಟ್ಟುಹಬ್ಬದ ಆಚರಣೆ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ರಿಟೈರ್ಡ್ ಮಾಸ್ಟರ್ ಊರ ನಾಗೇಶ್ನವು ಮನಸ್ಸು ಮತ್ತು ದೇಹ ಗುಡಿಯಾಗಬೇಕು, ಮಾತು ಮಡಿಯಾಗಬೇಕು ತೇಳುವಕ್ಕೆ ಡಾಕ್ಟರ್ ರಾಜ್ಕುಮಾರ್ನವು ನಡ್ಕೊಂಡಿದ್ದು ಕನ್ನಡದ ಭಾಷೆ ಮತ್ತು ಭಾವನೆಗೆ ಜೀವ ತುಂಬಿಯೋಳೋ, ಕಲ್ಪನೆಗೆ ರೆಕ್ಕೆ ಕೊಟ್ಟು ನಟನೆಗೆ ಜೀವ ಕೊಟ್ಟಳೋ, ತಮ್ಮ ಅಭಿನಯ ಶಕ್ತಿ ಭಕ್ತಿಯಿಂದ ರಂಗಭೂಮಿಲಿ ದಾದಾ ಸಾಹೇಬ್ ಪಾಲ್ಕೆ, ಪದ್ಮಭೂಷಣ, ಕರ್ನಾಟಕ ರತ್ನ ಪ್ರಶಸ್ತಿ ಪಡ್ಕೊಂಡಿದ್ದು ದೇಶದ ಸಾಂಸ್ಕೃತಿಕ ರಾಯಭಾರಿಯಾಗೋಳು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಕುಶಾಲನಗರದ ಕನ್ನಡ ಸಿರಿ ಸ್ನೇಹ ಬಳಗಂದ ಗೀತ ಗಾಯನ ಕಾರ್ಯಕ್ರಮಗ ಸಹ ನಡೆದು ಐಎಂಎ ಕೊಡಗು ಘಟಕ ಮತ್ತು ಸುಂಟಿಕೊಪ್ಪದ ಸ್ವಸ್ಥ ವಿಶೇಷ ಶಾಲೆನ ಆಶ್ರಯದಲ್ಲಿ ಉಚಿತ ಕೃತಕ ಕಾಲುಗಳನ್ನ ಕೊಡುವ ಶಿಬಿರ ಮತ್ತು ವೈದ್ಯಕೀಯ ಶಿಬಿರ ನಾಳೆ ಅರಮೇರಿ ಕಳಂಚೇರಿ ಮಠದಲ್ಲಿ ನಡೆಯಕೊಟ್ಟು ನಾಳೆ ಹೊತ್ತಾರೆ 9 ಗಂಟೆಗೆ ನಡೆಯುವ ಕಾರ್ಯಕ್ರಮನ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣನವರು ಉದ್ಘಾಟನೆ ಮಾಡಿಕಿದ್ದು ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳ ಸಾನ್ನಿಧ್ಯ ವಹಿಸುವೆ ಅಂತ ಗೊತ್ತಾವುಟು. ಕಳೆದ 14 ವರ್ಷಗಳಿಂದ ಯರವ ಜನಾಂಗದವು ನಡೆಸಿಕೊಂಡು ಬರ್ತಿರುವ ಯರವ ಕ್ರೀಡೋತ್ಸವ ಇದೇ ತಿಂಗಳ 29ನೇ ತಾರೀಕಿಂದ ಮೇ 3ನೇ ತಾರೀಕು ಮುಟ ತಿತಿಮತಿ ಸರಕಾರಿ ಹೈಸ್ಕೂಲ್ನಲ್ಲಿ ನಡೆಯಕಿದ್ದು ಕ್ರಿಕೆಟ್ ಪಂದ್ಯಾಟ, ಹೆಣ್ಣು ಜನಕ್ಕೆ ಬೇರೆ ಬೇರೆ ಆಟೋಟ, ಸಾಧಕರಿಗೆ ಸನ್ಮಾನ, ಯರವ ಕೊಂಟ, ದುಡಿಕೊಟ್ಟು ಸೇರಿದಂಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದದೆ ಅಂತ ಗೊತ್ತಾವಿಟು. ಈ ಬಗೆಯಲ್ಲಿ ಕ್ರೀಡೋತ್ಸವದ ಲಾಂಛನನ ವಿರಾಜಪೇಟೆನ ಶಾಸಕ ಎಎಸ್ ಪೊನ್ನಣ್ಣನವು ಬಿಡುಗಡೆ ಮಾಡ್ಯಳು. ಕೊಡಗು ಪತ್ರಕರ್ತರ ಸಂಘ ಕುಶಾಲನಗರ ತಾಲೂಕು ಘಟಕದ ಕುಶಾಲನಗರ ಗೌಡ ಸಮಾಜದಲ್ಲಿ ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಮಾತನಾಡಿದ ಕೊಡಗು ಪತ್ರಿಕಾ ಭವನದ ಮ್ಯಾನೇಜಿಂಗ್ ಟ್ರಸ್ಟಿ ಎಸ್ಪಿ ಕೇಶವ ಕಾಮತ್ನವು ಎಷ್ಟೇ ಆಧುನಿಕ ಸೌಕರ್ಯ ಇದ್ದರೂ ಮನುಷ್ಯಗೆ ಅನ್ನ ಆಹಾರ ಇಲ್ಲದೆ ಇರಕಾಲೆ ಅಂತ ಅನ್ನ ಕೊಡುವ ಶ್ರಮಜೀವಿ ಕೃಷಿಕರಿಗೆ ಸಮಾಜ ಸದಾ ಕೃತಜ್ಞರಾಗಿರೋಕು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಸುಂಟಿಕೊಪ್ಪದ ಪ್ರಗತಿಪರ ಕೃಷಿಕ ಪಟ್ಟೆಮನೆ ಪಿ ಉದಯಕುಮಾರ್ ನೌಕೆ ನೇಗಿಲ ಯೋಗಿ, ಕೃಷಿ ಮತ್ತು ಹೈನುಗಾರಿಕೆಗಾಗಿ ಮಳೂರಿನ ಶಂಕರ ನಾರಾಯಣ, ಪ್ರಗತಿಪರ ಮಹಿಳಾ ಕೃಷಿಕರಿಗಾಗಿ ಮಣಜೂರಿನ ಭವಾನಿ ಎಂಜಿ ಕುಮಾರಸ್ವಾಮಿ ನೌಕೆ, ಸಮಗ್ರ ಕೃಷಿಗೆ ನಂಗಾರು ಜಗನ್ ನೌಕೆ ಗಣ್ಯರು ಪ್ರಶಸ್ತಿ ಕೊಟ್ಟು ಗೌರವಿಸಿದರು. ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ಬರುವ ಜೂನ್ 23ಕ್ಕೆ ನಡೆಯಕ್ಕಿರುವ ಕೊಡಗು ಜಿಲ್ಲೆನ ಸುರುಣ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ವಿರಾಜಪೇಟೆ ತಾಲೂಕಿನ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿನವರನ್ನ ಆಯ್ಕೆ ಮಾಡ್ಯಳು. ಕೊಡಗು ಜಿಲ್ಲೆಯಲ್ಲಿ ವಿದ್ಯಾಸಂಸ್ಥೆ ನಡೆಸುತ್ತಿದ್ದು ಶಿಕ್ಷಣ ಸೇವೆಯಲ್ಲಿ ಹೊಂಬೆಳಕು ತೇಳುವ ತಿಂಗಳ ತತ್ವ ಚಿಂತನಾ ಗೋಷ್ಠಿ ನಡೆಸಿ ಶರಣರ ಸಂದೇಶ ಸಾರ್ಥ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಿರುವ